ಆಕಾಶವಾಣಿ ಮಡಿಕೇರಿ. ಮುಂದಿನ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಇವತ್ತು ನಮ್ಮ ಜೊತೆಗೆ ತಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ನೇಂದ್ರಬಾಳಿ ಕೃಷಿಯಲ್ಲಿ ಅವರು ಹೇಗೆ ತಮ್ಮನ್ನು ತೊಡಸ್ಕೊಂಡಿದ್ದಾರೆ ಅನ್ನೋದನ್ನ ವಿವರಿಸಿದ್ದಾರೆ. ನಂಜರಾಯಪಟ್ಟಣದ ಕೆವಿ ಪ್ರೇಮಾನಂದ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಪ್ರೇಮಾನಂದ ಅವರೇ ನಮಸ್ಕಾರ. ನಮಸ್ಕಾರ. ತಾವು ಹುಟ್ಟಿ ಬೆಳೆದದ್ದು ಎಲ್ಲಿ? ನಂದು ಮೂಲದ ಕೊಡಗಿ ಹುಟ್ಟು ಸರ್. ನಮ್ಮ ತಂದೆ ತಾಯಿ ಎಲ್ಲ ಕೇರಳದಿಂದ ಬಂದು ಇಲ್ಲಿ ನೆಲೆಸಿ 1967 ಸಿದ್ದಾಪುರದಲ್ಲಿ ನನ್ನ ಹುಟ್ಟು. ಹುಟ್ಟಿದ್ದು ಬೆಳೆದಿದ್ದು ಓದಿದ್ದು ಎಲ್ಲವೂ ಕೂಡ ಕೊಡಗು ಜಿಲ್ಲೆಯಲ್ಲಿ. ಏನ್ ಓದಿದ್ರಿ ಪ್ರೇಮಾನಂದ ಅವರು? ತಾವು? ನಾನು ಬಿಎ ಡಿಗ್ರಿ ಮಾಡಿದ್ರಿ, ಐಟಿಐ ಮಾಡಿದ್ರಿ. ಏನಾದ್ರೂ ಉದ್ಯೋಗ ಮಾಡಿದ್ರ? ನಾನು ಸ್ವಲ್ಪ ಟೈಮ್ ಬೆಂಗಳೂರಿನಲ್ಲಿ ಎಲೆಕ್ಟ್ರಿಕಲ್ ಫ್ಯಾಕ್ಟರಿನಲ್ಲಿ ಉದ್ಯೋಗದಲ್ಲಿದ್ದೆ. 4 ಕಾಲ ಮಾತ್ರ ನಾನು ಉದ್ಯೋಗವನ್ನ ಮಾಡಿದ್ರಿ. ಸರಿನೇ. ಆ ನಂತರ ನಾನು ಕೃಷಿಯಲ್ಲೇ ತೊಡಗಿಸಿಕೊಂಡೆ ನನ್ನ ಸಂಪೂರ್ಣವಾಗಿ. ನಿಮ್ಮ ತಂದೆ ತಾಯಿಗಳದ್ದು ಜಮೀನಿತ್ತ? ಇರ್ಲಿಲ್ಲ. ಏನ್ ಮಾಡ್ತಾ ಇದ್ರ ಅಪ್ಪ ಅಮ್ಮ? ಅಪ್ಪ ಅಮ್ಮ ಕೂಲಿ ಕೆಲಸ ಮಾಡ್ತಾ ಇದ್ರು. ನನ್ನ ಅಪ್ಪ ಮರ ಕುಯ್ಯೋ ಕೆಲಸವನ್ನ ಮಾಡ್ತಾ ಇದ್ರು. ಅಪ್ಪನಿಂದಲೇ ಸಂಸಾರ ನಡೀತಾ ಇತ್ತು. ಅದಾದ ನಂತರ ಅಪ್ಪ ದಿಢೀರ್ನೇ ಕಣ್ಣಂದ್ರಲ್ಲಿ ತೀರ್ಕೊಂಡ್ರು, ಅಕಾಲಿಕ ಮರಣ ಹೊಂದಿದ್ರು. ಆ ನಂತರದ ದಿನಗಳಲ್ಲಿ ಅಮ್ಮನೇ ನಮ್ಮನ್ನ ಕೂಲಿ ಕೆಲಸ ಮಾಡಿ ಸಾಕಬೇಕಾಯ್ತು. ಹಾಗೆ ಬಹಳ ಕಷ್ಟ ಕಾರ್ಪಣ್ಯದಲ್ಲಿ ನನ್ನ ಬಾಲ್ಯ ಜೀವನ ನಡೀತಾ ಬಂದಿದೆ. ಎಷ್ಟು ಜನ ಅಣ್ಣ ತಮ್ಮಗಳು ತಾವೆಲ್ಲ? ನಮ್ಮ ಅಮ್ಮನಿಗೆ 4 ಗಂಡು 1 5 ಜನ. 5 ಬೆಳೆಸಿ ಒಂದ್ ಸ್ಥಿತಿಗೆ ತರಬೇಕಾದ್ರೆ ಸುಲಭದ ಮಾತಲ್ಲ. ಸುಲಭದ ಮಾತೇ ಅಲ್ಲ, ಅದನ್ನ ಮಾತಿನಿಂದ ವರ್ಣಿಸಲು ಸಾಧ್ಯ ಇಲ್ಲ. ಅವಾಗೆಲ್ಲ 2.5 ಕೂಲಿ ಎಲ್ಲ ಮಾಡಿಕೊಂಡು ನಮ್ಮ ಅಮ್ಮ ನಮ್ಮನ್ನ ಓದಿಸಿದ್ರು. ಬಹಳಷ್ಟು ಕಷ್ಟಪಟ್ಟಿದ್ದಾರೆ. ಇವಾಗಲೂ ನಮ್ಮ ಅಮ್ಮ ಇದ್ದಾರೆ, 80 ವಯಸ್ಸಾಗಿದೆ. ಅವರ ಹೆಸರು ಕೆವಿ ಸರೋಜಿನಿ ಅಂತ. ಈಗ ನಂಜರಾಯಪಟ್ಟಣದಲ್ಲಿ ಇದ್ದೀರಿ ಅಲ್ವಾ? ಹೌದು. ಮನೆಯಲ್ಲಿ ಯಾರ್ಯಾರು ಇದ್ದೀರಿ? ಈಗ ನಾವು ಅಣ್ಣ ತಮ್ಮದರೆಲ್ಲ ಬೇರೆ ಬೇರೆ ಮನೆಗಳಲ್ಲಿ ಇದ್ದೀವಿ. ನಾನು ಬೇರೆ ಸ್ವಂತ ಮನೆಯಲ್ಲಿ ಇದ್ದೀನಿ. ಹೆಂಡತಿ, 2 ಹೆಣ್ಮಕ್ಳು, 3 ಗಂಡು. ನನ್ನ ಒಬ್ಬಳು ಮಗಳು PSC ನರ್ಸಿಂಗ್ ಮಾಡಿಬಿಟ್ಟು ಈಗಾಗಲೇ ಲಂಡನ್ ನಲ್ಲಿ ಇದ್ದಾಳೆ ಜಾಬ್ ಅಲ್ಲಿ. ಮತ್ತೆ 2 ಹೆಣ್ಮಕ್ಳು ಪುತ್ತೂರ್ನಲ್ಲಿ BSC ಮಾಡ್ತಾ ಇದ್ದಾರೆ. ಸರಿನೆ ಸರಿನೆ. ನಿಮ್ಮ ಉಳಿದ 3 ಸಹೋದರರು ಏನ್ ಮಾಡ್ತಾರೆ? ಉಳಿದ 3 ಸಹೋದರರಲ್ಲಿ ನನ್ನ ತಮ್ಮ ಮಿಲಿಟರಿಯಲ್ಲಿದ್ದ. ಮಿಲಿಟರಿಯಲ್ಲಿ ಇದ್ದಾಗಲೇ ಅಕಾಲಿಕ ಮರಣ ಹೊಂದಿದ್ದಾನೆ. ಅವನಿಗೆ ಮದುವೆನೂ ಆಗಿರ್ಲಿಲ್ಲ. ಉಳಿದ 2 ಒಬ್ಬ ಬಸ್ನಲ್ಲಿ ಡ್ರೈವರ್ ಕೆಲಸ ಮಾಡ್ತಾ ಇದ್ರು. ಅದಾದ ನಂತರ ಇನ್ನು ಡ್ರೈವರ್ ಕೆಲಸ ಬೇಡ ಅಂತ ಹೇಳಿಬಿಟ್ಟು ನನ್ನ ಜೊತೆನೆ ಕೃಷಿ ಕಾರ್ಯದಲ್ಲೇ ತೊಡಸ್ಕೊಂಡಿದ್ದಾರೆ. ಇನ್ನೊಬ್ಬ ಕಾಫಿ ಅದು ಇದು ವ್ಯಾಪಾರ ಗೀಪಾರ ಅದು ಇದು ಮಾಡ್ಕೊಂಡು. ಇನ್ನು ನನ್ನ ತಂಗಿ ಮಡಿಕೇರಿನಲ್ಲಿ ವುಮೆನ್ಸ್ ಅಂಡ್ ಚಿಲ್ಡ್ರನ್ ವೆಲ್ಫೇರ್ ಆಫೀಸ್ ನಲ್ಲಿ ಉದ್ಯೋಗದಲ್ಲಿದ್ದಾರೆ. ನಿಮ್ದು ಸ್ವಂತ ಜಮೀನ್ ಅಂತೇನಾದ್ರೂ ಮಾಡ್ಕೊಂಡ್ರೆ? ಸ್ವಂತ ಜಮೀನು ಮಾಡ್ಕೊಂಡಿದ್ದೀನಿ ಈಗ ನಾನು. ಎಷ್ಟಿದೆ? ಬಾಳಗೋಡು ಅಂತ ಹೇಳುವಂತ ಗ್ರಾಮದಲ್ಲಿ ನಾನೊಂದು 7 ಜಾಗವನ್ನ ಖರೀದಿ ಮಾಡಿ ಅದನ್ನ ಒಂದು ಸುಂದರವಾದ ಕಾಫಿ ತೋಟವನ್ನ ಮಾಡಿದ್ದೀನಿ. ಆ ಜಮೀನನ್ನ ತೆಗೆದುಕೊಳ್ಬೇಕಾದ್ರೆ ಹೇಗೆ ಹಣನ ಹೊಂದಿಸ್ಕೊಂಡ್ರಿ? ಯಾವ ರೀತಿಯಲ್ಲಿ ದುಡಿಮೆ ಮಾಡಿದ್ರಿ? ನಂದದೇ ಮತ್ತೆ ಪುನಃ ನಾನೆಲ್ಲ ಗಳಿಸ್ಕೊಂಡಿರೋದೆಲ್ಲ ಕೃಷಿ ಕಾಯಕದಿಂದ. ಶುಂಠಿ ಬೆಳೆ ಮಾಡ್ತಾ ಇದ್ದೆ, ಬಾಳೆ ಇನ್ನಿತರ ಎಲ್ಲ ಜಮೀನನ್ನ ಲೀಸಿಗೆ ತಗೊಂಡು ಮಾಡ್ತಾ ಇದ್ದೆ. ಅದರಿಂದ ಬಂದೊಂದು ಲಾಭಾಂಶದಲ್ಲಿ ಮಾಡ್ಕೊಂಡಿರೋದು. ಮೊದಲಿಗೆ ಕೃಷಿ ಎಲ್ಲ ಆರಂಭ ಮಾಡುವಂತ ಸಂದರ್ಭದಲ್ಲಿ ಹುಲ್ಲಿನ ಮನೆ ಆ ರೀತಿ ಎಲ್ಲ ಇದ್ದಿದ್ದು. ಇವತ್ತು ಎಲ್ಲವನ್ನ ಗಳಿಸ್ಕೊಂಡಾಗಿದೆ. ಎಲ್ಲವನ್ನು ಗಳಿಸಬೇಕಾದ್ರೆ ಪರಿಶ್ರಮ ಇದ್ದೇ ಇದೆ ಅಲ್ವಾ? ಪರಿಶ್ರಮ ಇದ್ದೇ ಇರ್ತದೆ, ಪರಿಶ್ರಮದಿಂದ ಮಾತ್ರ ಸಾಧ್ಯ ಅದು. ಹುಣಸೂರು ಭರತವಾಡಿ ಅಂತ ಹೇಳುವಂತ ಒಂದು ಗ್ರಾಮ, ಅಲ್ಲಿ ಕೂಡ ಒಂದು ಸಣ್ಣ ಒಂದು ಜಮೀನನ್ನ ಖರೀದಿ ಮಾಡಿದ್ದೀನಿ. ಯಾಕೆಂದ್ರೆ ಜಮೀನಿನಿಂದಲೇ ನಾವು ಎಲ್ಲವನ್ನ ಗಳಿಸಿಕೊಂಡಿದ್ದು, ಏನು ಹಣ ಬಂತು ಅದನ್ನ ಜಮೀನಲ್ಲೇ ತೊಡಗಿಸಿಕೊಂಡಿದ್ದೀನಿ. ಮತ್ತೆ ಇನ್ನು ಮಕ್ಕಳ ವಿದ್ಯಾಭ್ಯಾಸ, ಅವರು ಉತ್ತಮ ವಿದ್ಯಾಭ್ಯಾಸವನ್ನ ಗಳಿಸಿದ ನಂತರ ಅವ್ರದೇ ಆದಂತ ಚಿಂತನೆಯಲ್ಲಿ ಸಾಕ್ತಾರೆ ಎಂದಿರುವಂತ ದೃಷ್ಟಿಯನ್ನು ಇಟ್ಟುಕೊಂಡು ನಾನಂತೂ ಆ ಜಮೀನು ಇರ್ಲಿ ಅಂತ ಒಂದು ಉದ್ದೇಶವನ್ನು ಕೂಡ ಇಟ್ಟುಕೊಂಡು ಹಾಗೆ ಸಂಪೂರ್ಣವಾಗಿ ಜಮೀನಿನಲ್ಲೇ ನನ್ನ ಕಾಯಕವನ್ನು ತೊಡಗಿಸಿಕೊಂಡಿದ್ದೀನಿ. ಈಗ್ಲೂ ಗುತ್ತಿಗೆ ತೆಗೆದುಕೊಂಡು ಬಾಳೆ ಬೆಳೀತೀರಾ? ಹೇಗೆ? ಬಾಳೆ ಬೆಳೆಯುವಂತದನ್ನೆಲ್ಲ ಗುತ್ತಿಗೆ ತೆಗೆದುಕೊಂಡೇ ಬೆಳೆಯುವಂತದ್ದು. ಎಷ್ಟು ಎಕರೆ ತೆಗೆದುಕೊಳ್ತೀರಿ, ಎಲ್ಲೆಲ್ಲಿ ತೆಗೆದುಕೊಳ್ತೀರಿ? ನಾನು ಬಹಳ ದೂರದಲ್ಲೂ ಕೃಷಿ ಮಾಡ್ತಾ ಇದ್ದೆ. ಈಗ ನಂಜಾಯಪಟ್ಟಣ ನನ್ನ ವಾಸಸ್ಥಳ ಆದ್ರೂ ಕೂಡ ಕೃಷಿಗೆ ಬೇಕಾದಂತ ಜಮೀನು ನಮ್ಮ ಸುತ್ತಮುತ್ತ ಲಭ್ಯ ಆಗುವಂತದ್ದು ಕಡಿಮೆ. ಆ ಕಾರಣದಿಂದ ಅಲ್ಲಿ ಕುಶಾಲನಗರ, ಆವರ್ತಿ ಮತ್ತೆ ಗುಮ್ಮನಕೊರ್ಲಿ ಈ ತರ ಅಲ್ಲಿ ಆ ಭಾಗಗಳಿದೆ, ಆ ಭಾಗದಲ್ಲೆಲ್ಲ ಕೃಷಿ ಜಮೀನು ಯಥೇಚ್ಛವಾಗಿ ಇದೆ. ಆ ಭಾಗಗಳನ್ನೆಲ್ಲ ಕೃಷಿ ಮಾಡ್ತಾ ಇದ್ದೆ. ಇತ್ತೀಚಿನ ದಿನಗಳಲ್ಲಿ ಒಂದು 2-3 ವರ್ಷಗಳಿಂದ ಮಾತ್ರ ರಂಜರಾಯಪಟ್ಟಣ ಅದರ ಸುತ್ತಮುತ್ತ ಮತ್ತೆ ನನ್ನ ತೋಟ ಹಾಗೆ ಕೃಷಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದೀನಿ. ಈಗ ಒಟ್ಟು ನಿಮ್ದು ಸ್ವಂತ ಜಮೀನ್ ಅಂತ ಎಷ್ಟು ಮಾಡ್ಕೊಂಡ್ರಿ? ನನ್ನ ಸ್ವಂತ ಜಮೀನು ಅಂತ ಹೇಳಿ ನನಗೆ 20 ಎಕರೆ ಜಮೀನ್ ಇದೆ ಈಗ. ಆದ್ರೂ ಗುತ್ತಿಗೆ ತೆಗೆದುಕೊಂಡು ಬಾಳೆ ಬೆಳ್ಕೊಳ್ತೀರಿ. ಈ ಕಡೆ ನಿಮ್ಮ ಸ್ವಂತ ಜಮೀನಲ್ಲಿ ತೋಟ ಮಾಡ್ಕೊಂಡಿದ್ರಾ, ಕಾಫಿ ತೋಟ? ಸ್ವಂತ ಜಮೀನು 7 ಎಕರೆ ಕಾಫಿ ತೋಟ ಮಾಡ್ಕೊಂಡಿದೀನಿ. ಇನ್ನು ಉಳಿದಂತೆ ಒಂದು ಜಮೀನ ಹುಣಸೂರಿನಲ್ಲಿ ಇರುವಂತ ಜಮೀನ ನಾನು ಲೀಸ್ಗೆ ಕೊಡ್ತಾ ಇದೀನಿ. ಅಲ್ಲಿ ಜೋಳ ಗೀಳ ಬೆಳ್ಕೊಳ್ತಾರೆ, ನಂತರ ಅದನ್ನ ಕೂಡ ಏನಾದ್ರು ತೋಟ ಮಾಡುವಂತ ಹೇಳುವಂತ ಉದ್ದೇಶವನ್ನು ಇಟ್ಕೊಂಡಿದ್ದೀನಿ. ಸರಿ, ನಂಜರಾಯಪಟ್ಟಣದಿಂದ ಹುಣಸೂರು ಎಷ್ಟು ದೂರ ಆಗುತ್ತೆ ನಿಮ್ಗೆ? 68 ಕಿಲೋಮೀಟರ್ ಆಗುತ್ತೆ. ಆ ಜಮೀನಿನಲ್ಲಿ ನೀವೇ ಸ್ವತಃ ಏನು ಮಾಡ್ಲಿಕ್ಕೆ ಆಗ್ಲಿಲ್ವಾ? ಅಲ್ಲಿ ಮಾಡಬೇಕು ಅಂತಿರುವಂತ ಉದ್ದೇಶದಲ್ಲಿ ಅದನ್ನ ಖರೀದಿ ಮಾಡಿದ್ದು. ಆ ನಂತರದ ದಿನಗಳಲ್ಲಿ ಬಹಳ ದೂರ ಅನಿಸಿತು, ಮತ್ತೆ ಈಗ ಅದನ್ನ ವಿಲೇವಾರಿ ಮಾಡಿ ಮತ್ತೆ ಇನ್ನು ಇಲ್ಲೆಲ್ಲಾದರೂ ಖರೀದಿ ಮಾಡುವಂತ ಉದ್ದೇಶವೂ ಕೂಡ ಇದೆ. ವಿಶೇಷವಾಗಿ ಬಾಳೆ ಮತ್ತು ಶುಂಠಿಯಲ್ಲಿ ನೀವು ಚೆನ್ನಾಗಿ ತೊಡಸ್ಕೊಳ್ತಾ ಬಂದಿದ್ದೀರಲ್ವಾ? ಹೌದು. ಈಗಲೂ ಶುಂಠಿನ ಬೆಳಿತೀರಾ? ಸುಮಾರು 1997 ನಿರಂತರವಾಗಿ ಶುಂಠಿಯನ್ನ ಬೆಳೀತಾ ಬಂದವನು. ಅದಾದ ನಂತರ ಒಂದು ಇತ್ತೀಚಿನ 2 ವರ್ಷಗಳಿಂದ ನಾನು ಶುಂಠಿಯನ್ನ ಬೆಳೀತಾ ಇಲ್ಲ. ಎಲ್ಲವನ್ನ ಒಂದು ತಿಳಿದ ಮೇರೆಗೆ ಶುಂಠಿ ಬೆಳೆ ಮತ್ತು ಎಷ್ಟು ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ ಅಂತ ಹೇಳಿಬಿಟ್ಟು ಒಂದು ಸಂಪೂರ್ಣವಾದಂತ ಮಾಹಿತಿಯನ್ನು ಪಡ್ಕೊಳ್ಳುವಂತ ಒಂದು ಕಾರ್ಯಕ್ರಮ ಇದೆ ನನಗೆ. ಆ ರೀತಿಯಲ್ಲಿ ತೆಗೆದುಕೊಂಡಾಗ ಬಹಳಷ್ಟು ಕಡೆ, ಅಂದ್ರೆ ಈಗ ಹಿಂದೆ ಎಲ್ಲ ಈಗ ಕೇರಳದಲ್ಲಿ ಆರಂಭವಾದಂತಹ ಕೃಷಿ, ಅದಾದ ನಂತರ ಕರ್ನಾಟಕದಲ್ಲಿ ಆರಂಭ ಆಯ್ತು, ಅದಾದ ನಂತರ ಬೇರೆ ಬೇರೆ ರಾಜ್ಯಗಳಲ್ಲಿ ಆರಂಭ ಆಯ್ತು, ಈಗ ಭಾರತ ದೇಶದಾದ್ಯಂತ ಶುಂಠಿ ಕೃಷಿ ಇದೆ. ಎಲ್ಲ ಕಡೆ ಅಷ್ಟೊಂದು ಪ್ರಮಾಣದಲ್ಲಿ ಆಗ್ತಾ ಇರತಕ್ಕಂತ ಉತ್ಪಾದನೆ ವಿಲೇವಾರಿ ಆಗುವಂತ ವ್ಯವಸ್ಥೆಗಳು ಇಲ್ಲ. ಆ ಕಾರಣದಿಂದಾಗಿ ನಾನು ಶುಂಠಿ ಕೃಷಿಯನ್ನ ಮಾಡ್ತಾ ಇಲ್ಲ. ನಾನು ತೆಗೆದುಕೊಂಡಂತ ತೀರ್ಮಾನ ಸರಿ ಅಂತ ಕೂಡ ನನಗೆ ಅನಿಸಿದೆ. ಸದ್ಯದ ಮಟ್ಟಿಗೆ ಅದು ಸರಿನೇ, ಯಾಕೆಂತ ಹೇಳಿದ್ರೆ ಇವಾಗ ಶುಂಠಿಗೆ 600 ರೂಪಾಯಿ ಮಾರ್ಕೆಟ್ ಇರೋದು, ಕಳೆದ ವರ್ಷವೂ ಕೂಡ ಬಹಳ ಕಡಿಮೆ ಮಾರ್ಕೆಟ್ ಇತ್ತು. ಜನಗಳು ಕಳೆದ ವರ್ಷದಿಂದ ಶುಂಠಿ ಕೃಷಿಕರ ದಾರುಣ ಅವಸ್ಥೆಯಲ್ಲಿದ್ದಾರೆ. ಈಗ ಮುಂದಕ್ಕೆ ಮಾಡೋದೋ ಬಿಡೋದೋ, ಈ ವರ್ಷ ಎಲ್ಲ ಸಿಕ್ಕಾಬಟ್ಟೆ ಲಾಸ್ ಆದವರು ಇದ್ದಾರೆ. ಹತ್ತತ್ರ ಎಷ್ಟು ವರ್ಷಗಳ ಕಾಲ ಶುಂಠಿಯನ್ನ ಬೆಳೆದಂಗಾಯ್ತು ನೀವು? ನಾನು 97 ನಿರಂತರವಾಗಿ ಬೆಳೀತಾ ಇದ್ದೀನಿ. ಅದರಲ್ಲಿ ನಾನು 2020 ಮತ್ತು 2021 ಎರಡು ಸಾಲಿನಲ್ಲಿ ಮಾತ್ರ ನಾನು ಶುಂಠಿಯನ್ನ ಬೆಳೆದಿಲ್ಲ. ಮುಂದಿನ ಬೆಳಿಬೇಕು ಅಥವಾ ಬೆಳಿಬಾರ್ದು ಅನ್ನೋ ತರ ಆಲೋಚನೆ ಮಾರುಕಟ್ಟೆಯ ಒಂದು ಚಿತ್ರಣ ನೋಡ್ಕೊಂಡಿಲ್ಲ. ನಾನು ಈ ವರ್ಷ ಮತ್ತೆ ಪುನಃ ಒಂದು ಶುಂಠಿಯನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಈ ವರ್ಷ. ಹಾಗೆ ಈ 2022 ಸಾಲಿನಲ್ಲಿ ಈಗ 1 ಎಕರೆ ಶುಂಠಿಯನ್ನು ಮಾಡ್ತೀನಿ. ಹೌದಾ? ಶುಂಠಿಯಲ್ಲೂ ಚೆನ್ನಾಗಿ ದುಡಿಮೆ ಮಾಡಿದಿರಲ್ವಾ? ಹೌದು. ಶುಂಠಿ ನನಗೆ ಒಂಥರ ದೇವರಿಗೆ ಸಮಾನ. ಶುಂಠಿಯನ್ನು ಕಾಪಾಡಿದ್ದು. ಕಾಪಾಡಿದ್ದು, ನಿಮ್ಮನ್ನ ಬೆಳೆಸಿದ್ದು. ಹೌದು. ಏನೇನು ಮುಖ್ಯವಾಗಿ ಕೆಲಸ ಮಾಡ್ಬೇಕಂತ ಹೇಳ್ತೀರಿ ಶುಂಠಿ ಚೆನ್ನಾಗಿ ಬರ್ಬೇಕಂದ್ರೆ? ಶುಂಠಿ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ನಾವು ಮೊದಲನೇದಾಗಿ ಬೀಜದ ಆಯ್ಕೆ, ಎರಡನೇದಾಗಿ ಅದರ ಎಲ್ಲಿ ಬಿತ್ತನೆ ಮಾಡಬೇಕು ಅಂತಿರುವಂತಹ ಸ್ಥಳದ ಆಯ್ಕೆ, ಅದಾದ ನಂತರ ಇನ್ನಿತರ ವ್ಯವಸ್ಥೆಗಳು. ಮೊದಲನೇ ನಮ್ಮ ಪರ್ಸನಲ್ ಇಂಟೆನ್ಷನ್ ಬೇಕಾಗಿರೋದು ಬೀಜದ ಆಯ್ಕೆಯಲ್ಲಿ ಮಾತ್ರ. ಉತ್ತಮವಾದಂತಹ ಬೀಜವನ್ನ ನಾವು ಸಂಗ್ರಹಣೆ ಮಾಡಬೇಕು, ಕಾಯಿಲೆ ಇಲ್ಲದಂತ ಜಾಗದಿಂದ ಅದನ್ನ ಸಂಗ್ರಹಣೆ ಮಾಡ್ತಾ, ಮುಖ್ಯವಾಗಿ ಸ್ಥಳ ಎಲ್ಲಿ ಬೆಳಿತೀವಿ ಅಂತಿರುವಂತದಲ್ಲಿ ನೀರಿಲ್ಲದಂತ ಪ್ರದೇಶ ಆಗಿರಬೇಕು. ಆಮೇಲೆ ಶುಂಠಿ ಒಂದ್ ಸಲ ಬೆಳೆದ ನಂತರ ಅದೇ ಮಣ್ಣಿನಲ್ಲಿ ಮತ್ತೆ ಬೆಳೆಯುವಂತದಲ್ಲ. ಒಂದು ವರ್ಷ ಶುಂಠಿ ಬೆಳೆಯನ್ನ ಬೆಳೆದ ನಂತರ ಸುಮಾರು 5-6 ವರ್ಷಗಳ ಕಾಲ ಅದರಲ್ಲಿ ಮತ್ತೆ ಪುನಃ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಸ್ಥಳದ ಆಯ್ಕೆ ಮಾಡಬೇಕಾದ್ರೆ ಬಹಳಷ್ಟು ಚಿಂತೆ ಮಾಡಿಬಿಟ್ಟು ಆ ಸ್ಥಳದ ಆಯ್ಕೆ ಮಾಡಬೇಕಾಯ್ತದೆ. ಮತ್ತೆ ನೀರಿನ ಮೂಲನೂ ಚೆನ್ನಾಗಿರಬೇಕು, ಶೀತ ಇರಬೇಕು, ಯಥೇಚ್ಛವಾದಂತ ನೀರಿನ ಮೂಲ ಇರಲೇಬೇಕು. ಶುಂಠಿಗೆ ಮಾಮೂಲಿ ನೀರು ಬೇಕು, ಆದ್ರೆ ನೀರು ನಿಲ್ಲಬಾರದು. ಶೀತದ ಜಾಗ ಅಲ್ಲ, ಶೀತದ ಜಾಗ ಆಗಿರಲೇಬಾರದು. ಯಥೇಚ್ಛವಾಗಿ ಮಳೆ ಬೀಳುವಂತ ಪ್ರದೇಶದಲ್ಲೂ ಶುಂಠಿ ಬೆಳೆ ಆಗೋದಿಲ್ಲ. ಇದರ ಮಳೆಗಾಲದಲ್ಲಿ ಈಗ ಬೇರೆ ಬೇರೆ ಕಡೆಗಳಲ್ಲಿ 100-200 ಇಂಚ್ ಎಲ್ಲ ಮಳೆ ಬರುವಂತ ಪ್ರದೇಶಗಳೆಲ್ಲ ಶುಂಠಿ ಬೆಳೆಗೆ ಅವಕಾಶಗಳಿಲ್ಲ. ಹಾಗೆ ನೆರಳಿನ ಮರಗಳು ಇರಬಾರದು ಶುಂಠಿ ಬೆಳೆಯುವ ಜಾಗ. ನೆರಳಿನ ಮರಗಳು ಇರಬಾರದು. ಮತ್ತೆ ಯಂತ್ರೋಪಕರಣಗಳು ಅಂದ್ರೆ ಟ್ರ್ಯಾಕ್ಟರ್ ಇನ್ನಿತರ ವ್ಯವಸ್ಥೆಗಳಿಂದ ಉಳುಮೆ ಮಾಡುವಂತ ವ್ಯವಸ್ಥೆಯಲ್ಲಿ ಇರಬೇಕು. ಕಾರ್ಮಿಕರ ಕೊರತೆ ಇರೋದ್ರಿಂದ ಈಗ ಗುದ್ದಲಿಲಿ ಅಗೆದು ಬಿಟ್ಟು ಎಲ್ಲ ಮಾಡ್ತೀನಿ ಅಂತ ಹೇಳಿ ಹೊರಟ್ರೆ ಎಲ್ಲ ಆಗುವಂತದ್ದಲ್ಲ. ನೀವು ಗರಿಷ್ಠ ಅಂತಂದ್ರೆ ಎಷ್ಟು ಎಕರೆ ಪ್ರದೇಶದಲ್ಲಿ ಶುಂಠಿಯನ್ನ ಬೆಳೆದ್ರಿ? ನಾನು 10 ಎಕರೆ 15 ಎಕರೆ ಎಲ್ಲ ಬೆಳೆದಂತ ಇದು ಇದೆ. 2 ಎಕರೆ ಮಾಡಿದ್ದು ಇದೆ, 1 ಎಕರೆ ಮಾಡಿದ್ದು ಇದೆ. ಸರಿನೇ ಸರಿನೇ. ಒಂದು ವರ್ಷದಲ್ಲಿ 15 ಎಕರೆ ಬೆಳೆದಿದ್ದು ಇದೆ. ಅದೇ ಸಖತ್ತು ಧೈರ್ಯ ತೆಗೆದುಕೊಂಡು ಶುಂಠಿ ಬೆಳ್ಕೊಂತ ಬಂದಿದ್ರಿ, ಶುಂಠಿಯಲ್ಲಿ ಬೆಳವಣಿಗೆ ಆಗಿದ್ರಿ. ಹೌದೌದು, ಖಂಡಿತವಾಗಿ. ನೇಂದ್ರ ಬಾಳೆ ಮತ್ತು ಇತರೆ ಬಾಳೆಗಳನ್ನ ಸಾಗುವಳಿ ಮಾಡ್ಕೊಂತ ಬಂದಿದ್ದೀರಲ್ವಾ? ಹೌದು. ಬರೀ ನೇಂದ್ರ ಬಾಳೆನ ಅಥವಾ ಬೇರೆ ಬಾಳೆಯನ್ನು ಹಾಕೊಂಡಿದ್ದೀರಾ? ನೇಂದ್ರ ಬಾಳೆ ಮತ್ತೆ ಚಂದ್ರಬಾಳೆ ಅಂತ ಹೇಳ್ತಾರಲ್ಲ, ಕಲರ್ನ ಚಂದ್ರಬಾಳೆ ಮತ್ತೆ ಹಸಿರು ಕಲರ್ ಒಂದು ತೂರಿ ಬಾಳೆ ಅಂತ ಹೇಳ್ತಾರೆ, ಹೂ ಬಾಳೆ ಅಂತ ಹೇಳ್ತಾರೆ. ಇಲ್ಲಿ ನಮ್ಮ ಈ ಬಿರಿಯಾಪಟ್ಟಣ ಹುಣಸೂರು ಈ ಭಾಗದಲ್ಲಿ ಅದನ್ನ ಪುಟ್ಟು ಬಾಳೆ ಅಂತ ಹೇಳ್ತಾರೆ. ಆ ಬಾಳೆ ಈ ಎಲ್ಲ ಈ ಬಾಳೆಗಳನ್ನ ಪಚ್ಚೆ ಬಾಳೆಯನ್ನ ಬೆಳೀತಾ ಇಲ್ಲ ನಾನು, ಇಷ್ಟವರೆಗೆ ಬೆಳೆದಿಲ್ಲ. ಮುಂದಿನ ಸಾಲಿನಲ್ಲಿ ಬೆಳಿಬೇಕು ಅಂತ ಇದ್ದೀನಿ. ಪಚ್ಚೆ ಬಾಳೆಯನ್ನು ಯಾಕೆ ಬೆಳಿಲಿಲ್ಲ? ಈ ಕೊಡಗಿನ ವಾತಾವರಣಕ್ಕೆ ಪಚ್ಚೆ ಬಾಳೆ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಅದನ್ನ ಬೆಳೆದ್ರೆ ಹಣ್ಣಾಗುವಂತ ಸಂದರ್ಭದಲ್ಲಿ ಅದು ತನ್ನಂತಾನೇ ಉದುರುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು. ಸರಿನಾ. ಅದೇ ತಮಿಳ್ನಾಡು ಮೂಲದಿಂದ ಬರುವಂತದ್ದು ಮತ್ತೆ ನಮ್ಮ ಈ ಕಡೆ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ಹುಣಸೂರು ದರ್ಗಾ ಈ ತರ ಏರಿಯಾಗಳಲ್ಲೆಲ್ಲ ಬೆಳೆದಂತ ಅಲ್ಲಿ ಬಾಳೆ ಅದೆಲ್ಲ ಒಳ್ಳೆ ಒಂದು ಕಲರ್ ನಲ್ಲಿ ಮತ್ತೆ ಅದು ಹಣ್ಣಾದಾಗ ಉದುರುವಂತ ಪರಿಸ್ಥಿತಿ ಇಲ್ಲ. ಸರಿನೇ. ಇಲ್ಲಿನ ಮಣ್ಣಿನಲ್ಲಿ ಇರತಕ್ಕಂತ ಕಂಟೆಂಟ್ಸ್ ನಲ್ಲಿ ಆ ಪಚ್ಚೆ ಬಾಳೆಗೆ ಉದುರುವಂತ ಒಂದು ಇದಿದೆ, ಹಾಗೆ ಬೆಳೀತಾ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಬೆಳೆಯಕ್ಕೆ ಆರಂಭ ಮಾಡಿದ್ದಾರೆ ಬಹಳಷ್ಟು ಜನ ಇಲ್ಲಿ. ಅಂದ್ರೆ ಈ ಕಡೆ ದಕ್ಷಿಣ ಕೊಡಗಿಗಲ್ಲ, ಉತ್ತರ ಕೊಡಗಿಗೆ ಸ್ವಲ್ಪ ಜನ ಬೆಳೀತಾ ಇದಾರೆ. ಹೌದು. ಹಾಗೂ ನಾನು ಒಂದೇಕೆ ಒಂದು ಪರಿಶ್ರಮ ಪಟ್ಟು ಮಾಡುವಂತ ತೀರ್ಮಾನ ಮಾಡಿದೀನಿ. ಎಲ್ಲಾ ಬೆಳೆಗಳಿಗಿಂತ ನೇಂದ್ರ ಬಾಳೆನೆ ಹೆಚ್ಚು ಬೆಳೆದಿದ್ದೀರಾ ಅಥವಾ ಇತರೆ ಬಾಳೆಗಳನ್ನು ಅಷ್ಟೇ? ಬಾಳೆಗಳಲ್ಲಿ ನಾನು ನೇಂದ್ರ ಬಾಳೆನೆ ಹೆಚ್ಚು ಬೆಳೆದಿರೋದು. ಯಾಕೆ? ಕಾರಣ ಅಂತ ಹೇಳಿದ್ರೆ ನೇಂದ್ರ ಬಾಳೆಗೆ ಇರುವಂತ ಮಾರ್ಕೆಟ್ ಮತ್ತೆ ಅದಕ್ಕೆ ಇರುವಂತ ಒಂದು ಉಪಯೋಗ ಬೇರೆ ಯಾವ ಬಾಳೆಗಳಿಗೂ ಇಲ್ಲ. ನೇಂದ್ರ ಬಾಳೆಗೆ ಬೇಕಾದಷ್ಟು ಕಡೆ ಬೇಡಿಕೆ ಇದೆ, ಬೇಕಾದಷ್ಟು ಕಡೆ ಅದರ ಉಪಯೋಗವನ್ನ ಮಾಡ್ತಾರೆ. ಬೆಲೆನೂ ಉತ್ತಮವಾಗಿ ಸಿಗುತ್ತಲ್ವಾ? ಬೆಲೆ ಸಮಯಕ್ಕೆ ಸಂದರ್ಭಕ್ಕೆ ಸೀಮಿತವಾಗಿ ಇರ್ತದೆ. ಬಹಳಷ್ಟು ಕಡೆಗಳಲ್ಲಿ ಬೇಕಾದಷ್ಟು ಉತ್ಪಾದನೆ ಇದ್ದಾಗ ಇಷ್ಟು ಬೆಲೆಯಲ್ಲಿ ಕಡಿಮೆ ಆದ್ರೂ ಕೂಡ ನಾವು ಬೆಳೆದಂತ ಕೃಷಿ ಒಂದು ಉತ್ತಮ ಕೃಷಿ ಆಗಿದ್ರೆ ಯಾವ ಬೆಲೆಯಲ್ಲೂ ಕೂಡ ಲಾಭದಾಯಕವಾಗಿ ಅದನ್ನ ತೆಗೆದುಕೊಂಡು ಹೋಗ್ಬೋದು. ಓಹೋ, ಹಾಗೆ ಹೇಳಿ. ಈಗ ಶುಂಠಿದ್ದು ಹೇಳ್ತಾ ಇದ್ರಲ್ಲ, ನೇಂದ್ರ ಬಾಳೆ ಬೆಳಿಲಿಕ್ಕೆ ಏನೇನು ಅಂಶಗಳು ಕಡ್ಡಾಯವಾಗಿ ಪಾಲಿಸಬೇಕು, ಏನೇನು ವಿಚಾರಗಳನ್ನ ಗಮನಿಸಬೇಕು? ನೇಂದ್ರ ಬಾಳೆ ಬೆಳಿಲಿಕ್ಕೆ ಮುಖ್ಯವಾಗಿ ಬಹಳಷ್ಟು ಅಂಶಗಳನ್ನ ಗಮನಿಸಬೇಕಾಯ್ತದೆ ನಾವು. ಶುಂಠಿ ಬೆಳೆ ನಾಟಿ ಮಾಡುವಂತ ಕಾರ್ಯಕ್ರಮ ಅಂತ ಹೇಳಿದ್ರೆ ಅದು ಫೆಬ್ರವರಿಯಿಂದ ಅಂದ್ರೆ ಜನವರಿಯಿಂದಲೂ ನಾಟಿ ಮಾಡುವಂತ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾರೆ. ಅಪ್ ಟು ಮೇ ವರೆಗೂ ಕೂಡ ನಾಟಿ ಮಾಡುವಂತದ್ದಿದೆ, ಜೂನ್ ವರೆಗೂ ನಾಟಿ ಮಾಡುವಂತವರು ಕೂಡ ಇದ್ದಾರೆ. ಅಂದ್ರೆ ಶುಂಠಿ ನಾಟಿ ಅಲ್ಲಿಗೆ ಅಷ್ಟಿಗೆ ಸೀಮಿತ. ನೇಂದ್ರ ಬಾಳೆ ಇನ್ನಿತರ ಬಾಳೆ ಯಾವುದೇ ಬಾಳೆ ಇರಲಿ ಅದು ವರ್ಷ ಪೂರ್ತಿ ಯಾವ ಕಾಲದಲ್ಲೂ ಕೂಡ ನಾಟಿ ಮಾಡುವಂತ ಒಂದು ಕೃಷಿ ಅದು. ಅದು ನೇಂದ್ರ ಬಾಳೆ ಅಂತಿಲ್ಲ, ಅದು ಹೂ ಬಾಳೆ ಇರ್ಬೋದು, ಚಂದ್ರ ಬಾಳೆ ಇರ್ಬೋದು, ಪಚ್ಚೆ ಬಾಳೆ ಇರ್ಬೋದು, ಪುಟ್ಟು ಬಾಳೆ ಇರ್ಬೋದು, ಯಾವ ಬಾಳೆ ಆದ್ರೂ ಕೂಡ ಹೌದು ವರ್ಷ ಪೂರ್ತಿ 365 ದಿನಗಳಲ್ಲಿ ಯಾವತ್ತು ಬೇಕಾದ್ರೂ ಯಾವ ಗಳಿಗೆಯಲ್ಲಿ ಬೇಕಾದ್ರೂ ನಾಟಿ ಮಾಡುವಂತದ್ದು. ಅದರಲ್ಲಿ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿದೆ ಏನು ಅಂತ ಹೇಳಿದ್ರೆ, ನೇಂದ್ರ ಬಾಳೆ ಬೆಳೆಯುವಂತ ಸಂದರ್ಭದಲ್ಲಿ ಯಥೇಚ್ಛವಾಗಿ ಈಗ ಡಿಸೆಂಬರ್ ಕೊನೆಯ ವಾರದಲ್ಲಿ ಮತ್ತು ಜನವರಿ ಇಂತಹ ಸಂದರ್ಭದಲ್ಲಿ ಕಟಾವಿಗೆ ಬರುವಾಗ ಬೇರೆ ಬೇರೆ ಕಡೆಗಳಲ್ಲಿ ಅಂದ್ರೆ ಮೈಸೂರು ಡಿಸ್ಟಿಕ್ ಮತ್ತೆ ತಮಿಳ್ನಾಡು ಮೂಲದಿಂದ ಎಲ್ಲ ಬೇಕಾದಷ್ಟು ಬಾಳೆ ಉತ್ಪಾದನೆ ಆಗುವಂತ ಸೀಸನ್ ಅದು. ಆಗ ಸ್ವಲ್ಪ ಬೆಲೆಯಲ್ಲಿ ಬಹಳಷ್ಟು ಕಡಿಮೆ ಇರ್ತದೆ. ಮತ್ತೆ ಈ ಓಣಂ ಹಬ್ಬಕ್ಕೆ ಕಟಾವಿಗೆ ಬರುವಂತ ಇದ್ರೆ ಒಳ್ಳೆ ಒಂದು ಮಾರ್ಕೆಟ್ ಕೂಡ ಸಿಗ್ತದೆ. ಹಾಗಾದ್ರೆ ನಾಟಿ ಮಾಡುವ ಒಂದು ಸಂದರ್ಭ ಬಹಳ ಮುಖ್ಯವಾದದ್ದು. ನಾಟಿ ಮಾಡುವಂತ ಸಂದರ್ಭ ಬಹಳ ಮುಖ್ಯವಾಗಿ ನಾವು ಗಣನೆಗೆ ತೆಗೆದುಕೊಳ್ಬೇಕಾಯ್ತದೆ. ಯಾಕೆಂತ ಹೇಳಿದ್ರೆ ನಾವು ಯಾವ್ದೋ ಒಂದು ಸಂದರ್ಭದಲ್ಲಿ ನಾಟಿ ಮಾಡಿದಾಗ ಇಲ್ಲಿ ಇವಾಗ ಹಿಂದೆ ಎಲ್ಲ ಬಹಳ ಒಂದು ಸುಮಾರು ಲೇಟ್ ಆಗಿ ಗೊನೆ ಆಗುವಂತದ್ದು, ಲೇಟ್ ಆಗಿ ನಮಗೆ ಕಟಾವಿಗೆ ಬರುವಂತದೆಲ್ಲ ಇತ್ತು. ಈಗ ನಮ್ಮ ಪ್ರಪಂಚದಾದ್ಯಂತ ಒಂದು ಗ್ಲೋಬಲ್ ಹೀಟ್ ಆರಂಭ ಆದ ಮೇಲೆ ಇಲ್ಲಿ ಕೂಡ 12 ತಿಂಗಳ ಒಳಗೇನೆ ಕಟಾವಿಗೆ ಬರ್ತಾ ಇದೆ. ಒಂದು ವರ್ಷದ ಬೆಳೆ ಇದು, ನೇಂದ್ರ ಬಾಳೆ ಆಗ್ಲಿ, ಹೂ ಬಾಳೆ ಆಗ್ಲಿ, ಯಾವುದೇ ಬಾಳೆ ಆಗ್ಲಿ, ಸತ್ರ ಬಾಳೆ ಮತ್ತು ಇನ್ನಿತರ ಬಾಳೆಗಳನ್ನ ಹೊರತುಪಡಿಸಿ ಸಚ್ಚೆ ಬಾಳೆ ಇದೆಲ್ಲ ಒಂದು ವರ್ಷದ ಬೆಳೆ. ಕೇರಳದಲ್ಲಿ ಇದು 10 ತಿಂಗಳ ಬೆಳೆ. ಅಲ್ಲಿನ ಹೀಟ್ ವಾತಾವರಣಕ್ಕೆ ಬೇಗ ಬಾಳೆ ಮೆಚೂರ್ಡ್ ಆಯ್ತದೆ, 7 ತಿಂಗಳಿಗೆ ಬಾಳೆ ಮೆಚೂರ್ಡ್ ಆಗಿ ಗೊನೆಯನ್ನು ಬಿಡ್ತದೆ. ಮತ್ತೆ ತಮಿಳುನಾಡಲ್ಲಿ ಕೂಡ ಗೊನೆ ಹಾಕಿದ ನಂತರ ಒಂದು 3 ತಿಂಗಳಿಗೆ ಅದು ಕಟಾವಿಗೆ ಕೂಡ ಬರ್ತದೆ. ಹಾಗೆ 10 ತಿಂಗಳು ಒಟ್ಟಿನಲ್ಲಿ 11 ತಿಂಗಳಿಗೆ ಎಲ್ಲ ವ್ಯವಹಾರಗಳು ಮುಗೀತದೆ. ಹಿಂದೆ ನಮ್ಮ ಕೊಡಗಿನಲ್ಲಿ ಅಂದ್ರೆ ನಾನು ಬಹಳ ಹಿಂದಿನಿಂದಲೇ ಕೃಷಿಯನ್ನ ಮಾಡ್ತಾ ಇದ್ದೀನಿ, ಹಿಂದೆ ನಮ್ಮ ಕೊಡಗಿನಲ್ಲಿ 14 ತಿಂಗಳು ಬೇಕಾಗಿತ್ತು ಬಾಳೆ ಕಂದು ಅಂತ ಹೇಳ್ತಾರೆ ಅದರ ಬೀಜಕ್ಕೆ. ಆ ಕಂದನ್ನ ನಾಟಿ ಮಾಡಿದ ನಂತರ 14 ತಿಂಗಳು ಬೇಕಾಗಿತ್ತು. ಇತ್ತೀಚಿನ ವರ್ಷಗಳಲ್ಲಿ ನಿಮಗೆ ತಿಳಿದಿರುವಂತೆ ಹೀಟ್, ಮಳೆಗಾಲದಲ್ಲೂ ಕೂಡ ಹೀಟ್ ಜಾಸ್ತಿ ಇದೆ, ಬೇಸಿಗೆಯಲ್ಲೂ ಹೆಚ್ಚಿಗೆ ಹೀಟ್ ಇದೆ. ಹಾಗೆ ಬಾಳೆ ಆ ಹೀಟ್ ಅನ್ನ ಅನುಭವಿಸಿಕೊಂಡು ಅತ್ಯಂತ ವೇಗವಾಗಿ ಬೆಳೀತದೆ, ಮತ್ತೆ ಅತ್ಯಂತ ವೇಗವಾಗಿ ಅದು ಮೆಚೂರ್ಡ್ ಆಯ್ತದೆ, ಅತ್ಯಂತ ವೇಗವಾಗಿ ಗೊನೆ ಬಿಡ್ತದೆ, ಮತ್ತೆ ಗೊನೆ ಕೂಡ ಬೇಗ ಕಟಾವಿಗೆ ಬರ್ತದೆ. ಆ ಕಾರಣದಿಂದ 11 ತಿಂಗಳೊಳಗೆ ನಮಗೆ ಇಲ್ಲಿ ಕೂಡ ಕಟಾವಿಗೆ ಬರ್ತಾ ಇದೆ. ಈಗ ವಾತಾವರಣದ ಬಿಸಿ ಹೆಚ್ಚಿಗಾದಂಗಲ್ಲ ಬೆಳೆಯಲ್ಲಿ. ಹೌದೌದು, ಈಗ ವಾತಾವರಣದಲ್ಲಿ ಹೆಚ್ಚಿನ ಹೀಟ್ ಆರಂಭ ಆಗಿದೆಯಲ್ಲ. ಹೌದು. ನೀವೆಲ್ಲ ಸಾಮಾನ್ಯವಾಗಿ ನೇಂದ್ರ ಬಾಳೆಯನ್ನ ಯಾವ ತಿಂಗಳಲ್ಲಿ ನಾಟಿ ಮಾಡಿಕೊಂಡು ಒಳ್ಳೆ ಬೆಲೆಯನ್ನ ಪಡೆದುಕೊಂಡಿದ್ದೀರಿ? ನಾನು ಎಲ್ಲಾ ಸೀಸನ್ ನಾಟಿ ಮಾಡ್ತೀನಿ. ನನಗೆ ಒಂದು ಇಂತ ಸೀಸನ್ಗಳಲ್ಲಿ ಅಂದ್ರೆ ಮುಖ್ಯವಾಗಿ ಓಣಂ ಹಬ್ಬ ಸೀಸನ್ ಅಲ್ಲಿ, ಮತ್ತೆ ಇನ್ನು ಈ ಮುಸ್ಲಿಂ ಸಮುದಾಯದ ಅವರ ಒಂದು ಉಪವಾಸದ ತಿಂಗಳು ಇದೆ, ಆ ಸಂದರ್ಭದಲ್ಲಿ ಎಲ್ಲ ಒಂದು ಹೆಚ್ಚಿನ ಮಾರ್ಕೆಟ್ ಲಭ್ಯ ಆಗುವಂತದ್ದು ಇದೆ. ನಾನು ಬಹಳಷ್ಟು ಅಂತ ಸಮಯಕ್ಕೂ ಕೂಡ ಮಾಡಿದೀನಿ. ಮತ್ತೆ ಕೆಲವು ಸಂದರ್ಭದಲ್ಲಿ ಕೆಲವು ಜಾಗ ಲೀಸಿಗೆ ತಗೊಂಡಾಗ ಅಲ್ಲಿ ನಾವು ಬೇಗನೆ ಕೃಷಿ ಆರಂಭ ಮಾಡಬೇಕಾಯ್ತದೆ, ಅಂತ ಸಂದರ್ಭದಲ್ಲಿ ಸಮಯ ಸಂದರ್ಭ ಏನು ನೋಡೋದಿಲ್ಲ, ವರ್ಷ ಪೂರ್ತಿ ನಾಟಿ ಮಾಡುವಂತ ವ್ಯವಸ್ಥೆ ಆಗಿರೋದ್ರಿಂದ ನಾವೊಂದು ಒಳ್ಳೆಯ ಒಂದು ಕೃಷಿಯನ್ನ ಮಾತ್ರ ನಾನು ಮಾಡಬೇಕು ಅಂತ ಒಂದು ಇಂಟೆನ್ಷನ್ ಇಟ್ಟುಕೊಂಡಿರ್ತೀನಿ. ಮಾರ್ಕೆಟ್ ನಂತರ, ಅದು ಮಾರ್ಕೆಟ್ ಯಾವುದೇ ಇರಲಿ ಏನೇ ಇರಲಿ ಅದರ ಬಗ್ಗೆ ಚಿಂತೆ ಮಾಡೋದಿಲ್ಲ. ಸರಿನೇ. ನನ್ನ ಕೃಷಿ ಬಹಳಷ್ಟು ಚೆನ್ನಾಗಿರಬೇಕು, 4 ಜನ ಅದನ್ನ ನೋಡಿದ್ರು ಕೂಡ ಒಂದು ಒಳ್ಳೆ ಕೃಷಿಯನ್ನ ಮಾಡಿದಂತಿರುವಂತಿರಬೇಕು ಅಂತ ಅಷ್ಟೇ ನನ್ನ ಒಂದು ಏಮ್. ಹೇಳಿ ಮತ್ತೆ, ಈಗ ಬಾಳೆ ಚೆನ್ನಾಗಿ ಬರಬೇಕಾದ್ರೆ ಏನ್ ಕೆಲಸ ಮಾಡ್ಬೇಕು? ಬಾಳೆ ಚೆನ್ನಾಗಿ ಬರಬೇಕಾದ್ರೆ ನಮ್ದು ಅದೇ ಶುಂಠಿ ಬೆಳೆಗೆ ನಾವು ಸ್ಥಳದ ಆಯ್ಕೆ ಮಾಡುವ ರೀತಿಯಲ್ಲಿ ಬಾಳೆ ಬೆಳೆಯೂ ಕೂಡ ಬಾಳೆ ಕಂದು ಆಯ್ಕೆ ಮಾಡುವಂತದ್ದು ಅತಿ ಮುಖ್ಯ. ಮತ್ತೆ ಬಾಳೆ ಬೆಳೆಯುವಂತ ಪ್ರದೇಶದ ಆಯ್ಕೆ ಮಾಡುವಂತದ್ದು ಇನ್ನೂ ಮುಖ್ಯ. ಎರಡು ಬಹಳ ಅತಿ ಮುಖ್ಯವಾದಂತ ಸಂಗತಿಗಳು. ಅದಾದ ನಂತರ ನಾವು ಬೆಳೆ ಬೆಳೀಲಿಕ್ಕೆ ಹೊರಡಬೇಕು. ಒಂದನೇದು ಒಳ್ಳೆಯ ತೋಟದಿಂದ ಅತ್ಯುತ್ತಮ ಕಂದುಗಳನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕಾಯ್ತದೆ. ಈ ಬಾಳೆಯಲ್ಲಿ ಸಿಕ್ಕಾಪಟ್ಟೆ ಬೇರೆ ಬೇರೆ ತರದ ರೋಗಗಳಿದೆ. ರೋಗ ಪೀಡಿತ ತೋಟಗಳಿಂದ ಕಂದನ ಆಯ್ಕೆಯನ್ನು ಮಾಡಲಿಕ್ಕೆ ಹೊರಡಬಾರದು. ಏನು ರೋಗ ಪೀಡಿತ ಗಿಡಗಳಿದೆ ಅದರಿಂದ ಕಂದು ಆಯ್ಕೆ ಮಾಡಿಕೊಂಡ್ರೆ ನಮಗೆ ಅದನ್ನ ಮತ್ತೆ ಪುನಃ ಯಾವ ರೀತಿಯಲ್ಲಿ ಅದನ್ನ ಮದ್ದು ಎಲ್ಲ ಹಾಕಿ ಮುಳುಗಿಸಿ ಯಾವ ರೀತಿಯಲ್ಲಿ ನಾವು ಅದನ್ನ ನಾಟಿ ಮಾಡಿದ್ರು ಕೂಡ ಅದೇ ರೋಗ ಮತ್ತೆ ಪುನಃ ನಾವು ಬೆಳೆದಂತಹ ಬೆಳೆಗಳು ಕಾಣಿಸಿಕೊಡ್ತವೆ. ಆ ಕಾರಣದಿಂದ ಏನು ಹೇಳಿದ್ರೆ ಅಂತ ರೋಗ ಬಾಧೆ ಇಲ್ಲದಂತ ಪ್ರದೇಶಗಳಿಂದ ಅಂದ್ರೆ ಅಂತ ತೋಟಗಳಿಂದ ಕಂದು ಆಯ್ಕೆ ಮಾಡಿಕೊಳ್ಬೇಕು ಮೊದಲನೇದು. ಎರಡನೇದು ನಮ್ಮ ಕೊಡಗು ಜಿಲ್ಲೆಯಾದ್ಯಂತ ಸ್ಥಳದ ಆಯ್ಕೆ ಬಹಳಷ್ಟು ಆಲೋಚನೆ ಮಾಡಿ ಆಯ್ಕೆ ಮಾಡ್ಕೊಳ್ಬೇಕಾಯ್ತದೆ. ಬೇಕಾದಷ್ಟು ಕಡೆಗಳಲ್ಲಿ ಆನೆಗಳ ಹಾವಳಿ ಮತ್ತೆ ಹೊಸ ಮಳೆ ಬರುವಂತ ಸಂದರ್ಭದಲ್ಲಿ ಗಾಳಿಯ ಒಂದು ಹೊಡೆತ ಇದನ್ನ ಕೂಡ ನಾವು ಗಣನೆಗೆ ತೆಗೆದುಕೊಳ್ಬೇಕಾಯ್ತದೆ. ಆನೆಗಳ ಹಾವಳಿ ಇರುವಂತ ಪ್ರದೇಶದಲ್ಲಿ ಇದನ್ನ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಹಿಂದೆ ಎಲ್ಲ ಅಂತ ಹೇಳಿದ್ರೆ ಆನೆದು ದೊಡ್ಡ ಒಂದು ಉಪಟಳ ಇರಲಿಲ್ಲ. ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಆನೆಗಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗಿದೆ, ಕಾಡು ಕಡಿಮೆ ಆಗಿದೆ, ಆನೆಗಳು ಆಹಾರವನ್ನು ಹುಡುಕುತ್ತಾ ಬೇರೆ ಬೇರೆ ಕಡೆಗಳಿಗೆ ತಿರುಗಾಡ್ತಾ ಇರ್ತವೆ. ಹಿಂಡು ಹಿಂಡು ಆನೆಗಳು ಬಂದ್ರೆ ಎಕರೆ ಗಟ್ಟಲೆ ಬಾಳೆ ನಾಶ ಆಗ್ತದೆ. ಅದನ್ನ ಮುಖ್ಯವಾಗಿ ನಾವು ಗಣನೆಗೆ ತೆಗೆದುಕೊಳ್ಬೇಕಾಯ್ತದೆ. ಅಂತ ಪ್ರದೇಶದಲ್ಲಿ ಮಾತ್ರ ಸ್ಥಳದ ಆಯ್ಕೆ ಮಾಡಿಕೊಂಡು ಈ ಬಾಳೆ ಬೆಳೆಯನ್ನ ಬೆಳಿಬೇಕಾಯ್ತದೆ. ಮತ್ತೆ ಶೀತದ ಜಾಗನೂ ಬಾಳೆಗೆ ಅಲ್ಲ ಅಲ್ವಾ? ಶೀತದ ಜಾಗನೂ ಅಲ್ಲ. ಈ ಶುಂಠಿ ಹೇಗೆ ಬೆಳಿತೀವಿ ಅದೇ ರೀತಿಯಲ್ಲಿ ಬಾಳೆ ಕೂಡ. ನೀರು ಬೇಕು ಅದಕ್ಕೆ, ಆದ್ರೆ ಯಾವುದೇ ಕಾರಣಕ್ಕೂ ನೀರು ನಿಲ್ಲಬಾರದು. ಅತ್ಯಂತ ಸೂಕ್ಷ್ಮವಾದಂತ ದಪ್ಪ ಬೇರುನ್ನ ಹೊಂದಿರ್ತದೆ ಅದು ಬಾಳೆ. ಹೌದು. ಸಣ್ಣ ತುಂತುರು ಬೇರುಗಳು ಇರ್ತವೆ. ಆ ಬೇರಿಗೆಲ್ಲ ಒಂದು ಶೀತ ಇರಬೇಕಷ್ಟೇ ಹೊರತು ಯಾವುದೇ ಕಾರಣಕ್ಕೂ ನೀರು ನಿಲ್ಲಬಾರದು. ನೀರು ನಿಂತರೆ ಬೇರು ಕೊಳಿಲಿಕ್ಕೆ ಆರಂಭ ಆಗ್ತದೆ, ಎಲೆಗಳೆಲ್ಲ ಅರಿಶಿನ ಬಣ್ಣಕ್ಕೆ ತಿರುಗಿ ಆ ಬಾಳೆಯೇ ಸಂಪೂರ್ಣ ನಾಶ ಆಗ್ತದೆ. ಹೌದು.

ಕೃಷಿಕನೊಬ್ಬ ಬದುಕಿರುವ ಪರಿಯ ನೋಡಿ, ಹಳ್ಳಿಗರೆಲ್ಲ ಹೀಗೂ ಕೆಲಸಗಳನ್ನು ಮಾಡಿ, ಕೃಷಿಕನೊಬ್ಬ ಬದುಕಿರುವ ಪರಿಯ ನೋಡಿ, ಹಳ್ಳಿಗರೆಲ್ಲ ಹೀಗೂ ಕೆಲಸಗಳನ್ನು ಮಾಡಿ, ನಿಮ್ಮ ಕಾರ್ಯಗಳಿಂದಲೇ ಅಭಿವೃದ್ಧಿಯ ಮೋಡಿ, ದುಡಿಮೆಯಿಂದಲೇ ದರಿದ್ರವ ದೂಡಿ, ದುಡಿಮೆಯಿಂದಲೇ ದರಿದ್ರವ ದೂಡಿ, ದುಡಿಮೆಯಿಂದಲೇ ದರಿದ್ರವ ದೂಡಿ, ಕೇಳಿರಣ್ಣ ಕೇಳಿರಣ್ಣ ಕೃಷಿಕರೊಬ್ಬರ ಕಥೆಯನ್ನ, ಅವರ ಕಾಯಕಗಳನ್ನ, ಕಾಣಿಯ ಅಭಿವೃದ್ಧಿಯನ್ನ, ಕಾಣಿಯ ಅಭಿವೃದ್ಧಿಯನ್ನ, ಕೇಳಿರಣ್ಣ ಕೇಳಿರಣ್ಣ ಕೃಷಿಕರೊಬ್ಬರ ಕಥೆಯನ್ನ, ಕೃಷಿಕರೊಬ್ಬರ ಕಥೆಯನ್ನ, ಕೃಷಿಕರೊಬ್ಬರ ಕಥೆಯನ್ನ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಅಡಿಕೆ, ಕಾಫಿ, ಕಾಳುಮೆಣಸು, ಏಲಕ್ಕಿ, ಶುಂಠಿ ಮುಂತಾದವುಗಳಲ್ಲೇ ಕೊಳೆ ರೋಗ ಬರದಂತೆ ISI ಗುರುತಿನ BCI ಬ್ರ್ಯಾಂಡಿನ ಮೈಲು ತುತ್ತ ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9632998759. ಕೇಳುವರೇ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜುಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827200018. ಓದ್ತಾ ಇರುವವು ಮಚ್ಚಿಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತೆ ಸಾಹಿತ್ಯ ಅಕಾಡೆಮಿನ 2021 ಸಾಲಿಗೆ ಗೌರವ ಪ್ರಶಸ್ತಿ ಮತ್ತೆ ಪುಸ್ತಕ ಬಹುಮಾನ ಯೋಜನೆಗೆ ಅರ್ಜಿ ಕರೆದೊಳು. ಅರೆಭಾಷೆ ಸಾಹಿತ್ಯ, ಕಲೆ, ಸಂಸ್ಕೃತಿ ಮತ್ತೆ ಅಧ್ಯಯನ ಬೇರೆ ಬೇರೆ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಮಹನೀಯರನ್ನ 2021 ಸಾಲಿನ ಗೌರವ ಪ್ರಶಸ್ತಿಗೆ ಪರಿಗಣಿಸಲಾದೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ಒಬ್ಬರಂಗೆ 3 ಜನ ಸಾಧಕರನ್ನು ಗೌರವ ಪ್ರಶಸ್ತಿಗೆ ಆಯ್ಕೆ ಮಾಡಲಾದೆ. ಅರ್ಜಿನ ಸ್ವತಃ ಸಾಧಕರೇ ಸಲ್ಲಿಸಕ್, ಲೇಖಕರ ಅಲ್ಲರೆ ಪ್ರಕಾಶಕರು ಅರ್ಜಿ ಸಲ್ಲಿಸಕ್. ಅರ್ಜಿ ಸಲ್ಲಿಸಿಕೆ ಫೆಬ್ರವರಿ 28 ಕಡೆಯ ದಿನ ಆಗುಟ್ಟು. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ 6362522627 ಸಂಪರ್ಕಿಸಕ್. ಹಂಗೆ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತೆ ಸಾಹಿತ್ಯ ಅಕಾಡೆಮಿಯ ರಿಜಿಸ್ಟರ್ ಅವು ತಿಳಿಸಿಯೋಳು. ಕೊಡಗು ಜಿಲ್ಲೆಯಲ್ಲಿ ಪೌತಿ ಖಾತೆ ಬದಲಾವಣೆ, ಆರ್ಟಿಸಿಲಿ ಪಟ್ಟೆದಾರರ ಮತ್ತೆ ಅವರ ಕುಟುಂಬಸ್ಥರ ಹೆಸರನ್ನು ನಮೂದಿಸುವ ಬಗ್ಗೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ ಅವರ ಅಧ್ಯಕ್ಷತೆಯಲ್ಲಿ ಇಂದು ಬೇರೆ ಬೇರೆ ಸಂಘ ಸಂಸ್ಥೆಗಳ ಪ್ರಮುಖರಿಂದ ಅಭಿಪ್ರಾಯನ ಸಂಗ್ರಹಿಸುವ ಸಭೆ ನಡೆದು. ಪೇಟೆನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭಾಬಾಡಿಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿಯವು, ಕೊಡಗು ಜಿಲ್ಲೆಯಲ್ಲಿ ಈ ಹಿಂದೆ ಜಮಾಬಂದಿ ವಹಿ ಚಾಲ್ತಿಲಿ ಇತ್ತು. 2000 ಇಸವಿಯಿಂದ ಆರ್ಟಿಸಿ ಚಾಲ್ತಿಗೆ ಬಂದ ಮೇಲೆ ಪಟ್ಟೆದಾರಿಕೆ ಹಂಗೆ, ಪೌತಿ ವಾರಸುದಾರರ ಬದಲಾವಣೆ, ವಿಷಯ ಗೊಂದಲ ಹಂಗೆ, ಸಮಸ್ಯೆಗಳ ಬಗ್ಗೆ ಬಗೆಹರಿಸುವ ಹಂಗೆ ಮಾಹಿತಿ ಕೊಟ್ಟು. ಈ ಸಭೆಯಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ರಾಜು ಮೊಗವೀರ, ತಹಶೀಲ್ದಾರ್ ಮಹೇಶ್ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದು. ಕುಶಾಲನಗರದ ನಿಸರ್ಗ ವಿವಿಧೋದ್ದೇಶ ಸಹಕಾರ ಸಂಘದ ಕಡೆಯಿಂದ ಶುರು ಮಾಡಲಾಗುತ್ತಿದ್ದ ನಿಸರ್ಗ ಮೆಡಿಕಲ್ಸ್, ನಿಸರ್ಗ ಪಾಲಿಕ್ಲಿನಿಕ್ ಮತ್ತೆ ಲ್ಯಾಬೊರೇಟರಿ ಉದ್ಘಾಟನಾ ಜಂಬರ ಫೆಬ್ರವರಿ 11 ಕುಶಾಲನಗರದಲ್ಲಿ ನಡೆದದೆ ಅಂತ ಸಂಘದ ಅಧ್ಯಕ್ಷ ಪಿಕೆ ಜಗದೀಶ್ ಅವು ಮಾಹಿತಿ ಕೊಟ್ಟಳು. ಕೊಡಗು ಪ್ರೆಸ್ ಕ್ಲಬ್ ಕಡೆಯಿಂದ ಭಾರತೀಯ ವಿದ್ಯಾಭವನ ಕೊಡಗು ಕೇಂದ್ರಳಿ ಫೆಬ್ರವರಿ 10ರಂದು ಪ್ರೆಸ್ ಕ್ಲಬ್ ಸದಸ್ಯರ ಹಂಗೆ ಸದಸ್ಯರ ಮಕ್ಕಳಿಗೆ ಗೀತಗಾಯನ ಪೈಪೋಟಿ ಏರ್ಪಾಡು ಮಾಡಿಳು. ಹಿಂಬೊತ್ತು 3:30 ಈ ಪೈಪೋಟಿ ನಡೆದದೆತ್ತ ಗೊತ್ತಾಗುಟ್ಟು. ಭಾರತ ಜೂನಿಯರ್ ಬಾಲಕರ ಹಾಕಿ ಶಿಬಿರಕ್ಕೆ ಕ್ರೀಡಾ ಜಿಲ್ಲೆ ಕೊಡಗಿನ 3 ಆಯ್ಕೆಯಾಗಳು. ಹಾಕಿ ಇಂಡಿಯಾ ತಂಡದ ಸದಸ್ಯರ ಪಟ್ಟಿನ ಪ್ರಕಟಿಸಿದ್ದು ಕರ್ನಾಟಕ ತಂಡದ ಒಟ್ಟಾರೆ 5 ಆಟಗಾರರು ಆಯ್ಕೆಯಾಗಿದ್ದು ಈ ಶಿಬಿರ ಫೆಬ್ರವರಿ 14ರಂದ ಮಾರ್ಚ್ 31ಕ್ಕೆ ಮುಟ್ಟ ಬೆಂಗಳೂರಿನ ಸಾಹಿ ಕೇಂದ್ರಲ್ಲಿ ನಡೆದಿದೆ. ಕೋಚ್ ಆಗಿ ಬಿಜೆ ಕಾರ್ಯಪ್ಪನವು ಆಯ್ಕೆಯಾಗಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ, ಬೇರೆ ಬೇರೆ ಸಂಸ್ಥೆ ಕಡೆಯಿಂದ ಇಂದು ವಿಶ್ವ ಕ್ಯಾನ್ಸರ್ ಜಾಗೃತಿ ದಿನ ಹಂಗೆ ಸಪ್ತಾಹ ಕಾರ್ಬಾರ್ ಜಿಲ್ಲಾ ಪಂಚಾಯತ್ ಸಿಇಒ ಅವರ ಅಧ್ಯಕ್ಷತೆಯಲ್ಲಿ ಪೇಟೆನ ಜಿಲ್ಲಾ ಆಸ್ಪತ್ರೆಯಲ್ಲಿ ನಡೆದು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರ ಕಚೇರಿ, ಜಿಲ್ಲಾ ಕ್ರೀಡಾಂಗಣ, ಮ್ಯಾನ್ಸ್ ಕಂಪೌಂಡ್ ಮಡಿಕೇರಿ ಇವರ ಕಡೆಯಿಂದ 2022-23 ಸಾಲಿಗೆ ಸಂಬಂಧಪಟ್ಟಂಗೆ ಪ್ರತಿಭಾನ್ವಿತ ಕ್ರೀಡಾಪಟುಗಳ ಆಯ್ಕೆನ ತಾಲೂಕು ಮಟ್ಟದಲ್ಲಿ ತಾರೀಖು 14/2/2022 ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣ ಮಡಿಕೇರಿ, 15/2/2022 ತಾಲೂಕು ಮಿನಿ ಕ್ರೀಡಾಂಗಣ ಪೊನ್ನಂಪೇಟೆ, ಹಾಗೆ 16/2/2022 ಸರ್ಕಾರಿ ಕ್ರೀಡಾ ಶಾಖೆ ಕೂಡಿಗೆಯಲ್ಲಿ ನಡೆದದೇತ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರು ಮನವಿ ಮಾಡಿಕೊಂಡಳು. ಸೋಮರಪೇಟೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮನ ಕಡೆಯಿಂದ ತಾರೀಖು 10ರಂದು ವಿದ್ಯುತ್ ಬಳಕೆದಾರರಿಗೆ ಅರಿವು ಸಪ್ತಾಹ ಕಾರ್ಬಾರ್ ನಡೆದಿದೆ. ಅಂದು ಹೊತ್ತಾರೆ 11:00 ಶನಿವಾರ ಸಂತೆ ಶಾಖಾ ಆವರಣ, ಮಧ್ಯಾಹ್ನ 2:00 ಕೊಡ್ಲಿಪೇಟೆ ಶಾಖಾ ಆವರಣ ಸೇರಿದಂಗೆ ತಾರೀಖು 11ರಂದು ಸೋಮರಪೇಟೆ ಮತ್ತು ಶಾಂತಲ್ಲಿ ವ್ಯಾಪ್ತಿಗೆ ಈ ಕಾರ್ಬಾರ್ ನಡೆದಿದೆ ಅಂತ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವು ಮನವಿ ಮಾಡಿಕೊಂಡಳು. ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಹಂಗೆ ಶಿಕ್ಷಣ ಇಲಾಖೆ ಕಡೆಯಿಂದ ಫೆಬ್ರವರಿ 9ಕ್ಕೆ ಮಡಿಕೇರಿ ಜೂನಿಯರ್ ಕಾಲೇಜಿನಲ್ಲಿ ಏರ್ಪಡಿಸಿದ ಜಿಲ್ಲಾ ಮಟ್ಟದ ಯುವ ವಿಜ್ಞಾನಿ ಪ್ರಶಸ್ತಿ ಆಯ್ಕೆ ಪ್ರಕ್ರಿಯೆನ ಅನಿವಾರ್ಯ ಕಾರಣದಿಂದ ಮುಂದೂಡಲಾಗುತ್ತು ಅಂತ ಡಿಡಿಪಿಐ ವೇದಮೂರ್ತಿ ಅವು ತಿಳಿಸಿಯಳು. ಪೈಪೋಟಿಗೆ ನೋಂದಾಯಿಸಿಕೊಂಡಿದ್ದ ಸ್ಪರ್ಧಿಗಳಿಗೆ ತಾರೀಖನ ಆಮೇಲೆ ತಿಳಿಸಲಾದೆತ್ತ ಪ್ರಕಟಣೆಗೆ ಮಾಹಿತಿ ಕೊಟ್ಟಳು. ಜಿಲ್ಲೆಯವೇ ಆಗಿದ್ದು ವಿಧಾನ ಪರಿಷತ್ ಸದಸ್ಯೆ ಶಾಂತಿಯಂಡ ವೀನಾ ಅಚ್ಚಯ್ಯವು ಮೈಸೂರು ವಿಶ್ವವಿದ್ಯಾನಿಲಯದ ಅಕಾಡೆಮಿಕ್ ಕೌನ್ಸಿಲ್ ಆಗಿ ನೇಮಕ ಆಗೋಳು. ಕೃಷಿಕ್ ಸರ್ವೋದಯ ಫೌಂಡೇಶನ್ ಹಾಸನ ಶಾಖೆ ಕಡೆಯಿಂದ ಹಾಸನ ಸಾಲಗಾಮ ರಸ್ತೆಯಲ್ಲಿ ಕೃಷಿಕ್ ಸರ್ವೋದಯ ಫೌಂಡೇಶನ್ ಹಾಸನ ಶಾಖೆಯಲ್ಲಿ ಫೆಬ್ರವರಿ 13ಕ್ಕೆ ಹೊತ್ತಾರೆ 10ಗಂಟೆಗೆ ನುರಿತ ವಿಷಯ ತಜ್ಞರಿಂದ ಎಫ್ಡಿಎ, ಎಸ್ಡಿಎ ಹಂಗೆ ಪಿಎಸ್ಐ ಮತ್ತು ಪಿಸಿ ಬೇರೆ ಬೇರೆ ನೇಮಕಾತಿಗೆ ಪುಕ್ಸಟೆ ಕಾರ್ಯಾಗಾರ ನಡೆದಿದೆ. ಖುಷಿ ಇದ್ದವು ಫೆಬ್ರವರಿ 13ರಂದು ಹೊತ್ತಾರೆ 9ಗಂಟೆಗೆ. ಮೊಬೈಲ್ ಸಂಖ್ಯೆ 8660217739ಕ್ಕೆ ಕರೆ ಮಾಡಕ್, ಹಂಗೆ ಹೆಸರನ್ನ ಕೂಡ ನೋಂದಾಯಿಸ್ಕೊಳಕ್ ಮತ್ತೆ ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾದ್ರೆ ಹಾಸನ ಶಾಖೆಗೆ ಭೇಟಿ ನೀಡಕ್ಕಂತ ಗೌರವ ಕಾರ್ಯದರ್ಶಿ ಎಚ್ ಪಿ ಮೋಹನ್ ನವು ತಿಳಿಸಿಯೋಳು. 2021-22 ಸಾಲಿನ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆನ ಅಂತಿಮ ವೇಳಾಪಟ್ಟಿನ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಗೊತ್ತು ಮಾಡಿಟ್ಟು ಏಪ್ರಿಲ್ 16ರಿಂದ ಮೇ 6ಕ್ಕೆ ಮುಟ್ಟ ಪರೀಕ್ಷೆ ನಡೆದದೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ತಿಳಿಸಿಟ್ಟು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತು. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272-23018. ಕೆಳಗರೆ ಮುಂದೆ ಕೆಲವು ಜಾಹೀರಾತುಗಳು. ಅಭಿಲಾಷ್ ಸ್ಟೋರ್ ನಲ್ಲಿ ಸ್ಯಾಮ್ಸಂಗ್ ಕಂಪನಿಯ ಮೆಗಾ ಆಫರ್. ಸ್ಯಾಮ್ಸಂಗ್ ರೆಫ್ರಿಜರೇಟರ್, ವಾಷಿಂಗ್ ಮೆಷಿನ್, ಎಲ್ಇಡಿ ಖರೀದಿಸುವಾಗ ಫಾಸ್ಟ್ ಟ್ರ್ಯಾಕ್ ವಾಚ್ ಫ್ರೀ, ಅಲ್ಲದೆ ಆಕರ್ಷಕ ಎಕ್ಸ್ಚೇಂಜ್ ಆಫರ್ ಗಳು. ಪ್ರೆಸ್ಟೀಜ್ ಕುಕ್ಕರ್ ಬೈ ಒನ್ ಗೆಟ್ ಒನ್ ಫ್ರೀ, ಟೈಟನ್ ಟೈಮೆಕ್ಸ್ ವಾಚಸ್ ಗಳ ಮೇಲೆ ಅಪ್ ಟು 30% ಡಿಸ್ಕೌಂಟ್. ಹೀರೋ ಬೈಸಿಕಲ್ ಎಕ್ಸ್ಚೇಂಜ್ ಆಫರ್. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ವೈವಾಹಿಕ ಜೀವನದ 50ನೇ ವರ್ಷವನ್ನು ಆಚರಿಸುತ್ತಿರುವ ಕಂಬಿಮಾಣೆ ಗ್ರಾಮದ ಬಿಟಿ ಪುರುಷೋತ್ತಮ ರೈ, ಗೀತಾ ರೈ ದಂಪತಿಗಳಿಗೆ ಶುಭಾಶಯ ತಿಳಿಸುತ್ತ ಶ್ರೀರಾಮ ಮತ್ತು ಶ್ರೀ ಚಾಮುಂಡೇಶ್ವರಿ ದೇವರ ಕೃಪೆ ಸದಾ ಇವರ ಮೇಲಿರಲೆಂದು ಹಾರೈಸಿದ್ದಾರೆ ಆಜಡ್ಕ ಆನಂದ ಮತ್ತು ಮನೆಯವರು. ಬ್ರೀತ್ ಲೈಕ್ ಅ ಲಯನ್, ಕ್ರೌಚ್ ಲೈಕ್ ಅ ಟೈಗರ್. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. ಬಲ್ಯಮುಂಡೂರು ಗ್ರಾಮ ಪಂಚಾಯತಿಯ 2021-22 ಸಾಲಿನ ಗ್ರಾಮಸಭೆ ನಾಳೆ ಪೂರ್ವಾಹ್ನ 11ಗಂಟೆಗೆ ತೂಚಮಕೇರಿ ಸಮುದಾಯ ಭವನದಲ್ಲಿ ಪಂಚಾಯತಿ ಅಧ್ಯಕ್ಷೆ ಎಚ್ಎಲ್ ಶೈಲಾ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಗ್ರಾಮಸ್ಥರೆಲ್ಲ ಕೋವಿಡ್ ನಿಯಮಾನುಸಾರ ಸಭೆಯಲ್ಲಿ ಪಾಲ್ಗೊಳ್ಳುವಂತೆ ಬಲ್ಯಮುಂಡೂರು ಗ್ರಾಮ ಪಂಚಾಯತಿ ಪ್ರಕಟಣೆ ಕೋರಿದೆ. ಭಾರತೀಯ ರೇಡಿಯೋ ಹೌಸ್ ನಲ್ಲಿ ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಭಾರತೀಯ ರೇಡಿಯೋ ಹೌಸ್, ಹಿಲ್ ರೋಡ್, ಮಡಿಕೇರಿ, ಮೇನ್ ರೋಡ್, ಗೋಣಿಕೊಪ್ಪ. ನಾಪು ಕ್ಲಬ್ನ ಹೈಟೆಕ್ ಫರ್ನಿಚರ್ ನ 9th ಆನಿವರ್ಸರಿ ಮೆಗಾ ಆಫರ್. ಬೆಡ್ರೂಮ್ ಸೆಟ್, ಕಾರ್ನರ್ ಸೋಫಾ, ಸೈಕಲ್, ಮಿಕ್ಸಿ ಕೇವಲ 49,999 ರೂಪಾಯಿಗೆ, 23,999 ರೂಪಾಯಿಗೆ. 5x3 ಡೈನಿಂಗ್ ಟೇಬಲ್ ವಿತ್ 6 ಚೇರ್ಸ್, ಖರೀದಿಸುವಾಗ ಒಂದು ಗ್ಯಾಸ್ ಸ್ಟೌವ್ ಫ್ರೀ. 0% ಇಂಟ್ರೆಸ್ಟ್ ನಲ್ಲಿ ಇಎಂಐ ಸೌಲಭ್ಯ ಕೂಡ ಇದೆ. ಈ ಕೊಡುಗೆ ನಾಪು ಕ್ಲಬ್ನ ಹಳೆ ತಾಲೂಕಿನ ಎಂಎಂ ಸಾಧುಲಿ ಬಿಲ್ಡಿಂಗ್ ನಲ್ಲಿರುವ ಹೈಟೆಕ್ ಫರ್ನಿಚರ್ ನಲ್ಲಿ ಮಾತ್ರ ಲಭ್ಯ. ಜಾಹೀರಾತುಗಳು ಪ್ರಸಾರವಾದವು. ನಿಧನ ಸುದ್ದಿ. ನಾಪೋಕ್ಲು ಪಕ್ಕ ಕೈಕಡು ಗ್ರಾಮತ್ರ ಮುದ್ದಿರ ದಿವಂಗತ ಬೊಳ್ಳೆಪಂಡ ಮೋಮೊ ಈರಪ್ಪ ದೊರೆ ಇಂದು ಮರಣಪಟ್ಟಿತು. 54 ಬಯತ್ರ ಮುದ್ದಿರ ಈರಪ್ಪ ದೊರೆ ಐಂಗಡ ಆಕಿರಿ ಕಾರ್ಯ ನಾಳೆ ಒಯ್ಪತ್ತು 3 ಗಂಟೆಗೆ ಕೈಕಡು ಗ್ರಾಮತ್ರ ಸ್ವಂತ ಮನೆಯಲ್ಲಿ ನಡಪ. ಎಡಬನಾಡು ಗ್ರಾಮದ ಸೋಮಶೇಖರ್ ಆಚಾರಿ ಇಂದು ಮಧ್ಯಾಹ್ನ ನಿಧನರಾದರು. 80 ವರ್ಷ ಪ್ರಾಯದ ಸೋಮಶೇಖರ್ ಆಚಾರ್ಯವರ ಅಂತ್ಯಕ್ರಿಯೆ ನಾಳೆ ಬೆಳಗ್ಗೆ 11:30 ಸ್ವಗೃಹದಲ್ಲಿ ನಡೆಯಲಿದೆ. ಬೆಂಗಳೂರು ವಾಸಂಜ ಪಟ್ರಪಂಡ ನಂಜಮ್ಮ ನಭಾ ಅಯ್ಯಂಗ ಇಂದು ಮರಣಪಟ್ಟಿತು. 75 ವಯತ್ರ ಪಟ್ರಪಂಡ ನಂಜಮ್ಮ ನಭಾ ಅಯ್ಯಂಗಡ ಆಕಿರಿ ಕಾರ್ಯ ನಾಳೆ ಬೆಂಗಳೂರು ಕೂಡ್ಲು ಗೇಟ್ ಕ್ರಮೆಟೋರಿಯಂ ನಡಪ. ಶನಿವಾರ ಸಂತೆ ನಂದಿಗುಂಡ ಗ್ರಾಮತ್ರ ಚಾಮೇರ ಗಣಪತಿ ಇಂದು ಮರಣಪಟ್ಟಿತು. 73 ವಯತ್ರ ಚಾಮೇರ ಗಣಪತಿ ಅಯ್ಯಂಗಡ ಆಕಿರಿ ಕಾರ್ಯ ನಾಳೆ ನಂದಿಗುಂಡ ಚಾಮೇರ ಒಕ್ಕ ತೋಟುಂಗಳತ್ತಲು ನಡಪ. ನಮ್ಮ ಮುಂದಿನ ಕಾರ್ಯ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900270049. ಸುದ್ದಿ ಸಮಾಚಾರ ಓದಿನುಳ್ಳ ಚೊಟ್ಟಣ ದಿವ್ಯ ಪ್ರದೀಪ್. ಕೊಡಗು ಜಿಲ್ಲೆಯಲ್ಲಿ ಪೌತಿ ಖಾತೆ ಬದಲಾವಣೆ ಆರ್ಟಿಸಿಲು ಪಟ್ಟೆದಾರ ಪಿಂಜ ಎಂಡ ಕುಟುಂಬ ಕಾರಡ ಪೆದ ಕೂಟುವಾಂಗ್ ಸಂಬಂಧಪಟ್ಟನಕ್ಕೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ರೇಂಗಡ ಕೊರೋಕಾರಿಕೆಯಲ್ಲಿ ಬೋರೆ ಬೋರೆ ಸಂಘ ಸಂಸ್ಥೆಯ ಮುಖ್ಯಳುಂಡು ಅಭಿಪ್ರಾಯ ಉಪಸಭೆ ಇಂದ ಎಂಡ ಕಚೇರಿ ಸಭಾಬಾಡೆಯಲ್ಲಿ ನಡೆದಿತು. ಸಭೆಯಲ್ಲಿ ತಕ್ಪರಂದಾವು ಕೊಡಗು ಜಿಲ್ಲೆಯಲ್ಲಿ ಈಂಗ್ ಮುಪ್ಪಡೆ ಜಮಾಬಂದಿ ಚಾಲ್ತಿಲಿಂಜತ್ ದಂಡಾಯರ ಇಸುವಿಂಜ ಆರ್ಟಿಸಿ ಬಂದ ಪಿಂಜ ಪಟ್ಟೆದಾರಿಕೆ ಪಿಂಜ ಪೌತಿ ವಾರಸುದಾರಂಗಡ ಪೆದ ಮಾತುವ ವಿಷಯದ ಸಮಸ್ಯೆ ಉಂಡು. ಈನ ಪರಿಹಾರ ಮಾಡೋಕ್ ಮಾಹಿತಿ ಪಡೆದನುಂಡು ಅಣುಚಿ. ಕೊಡಗು ಪ್ಲಾಂಟರ್ಸ್ ಅಸೋಸಿಯೇಷನ್ ರ ವಿಶ್ವನಾಥ್ ತಕ್ಪರಂದಿತ್ತು ಇಂದೇತ್ರ ಪರಿಸ್ಥಿತಿಯಲ್ಲಿ ಪಟ್ಟೆದಾರಂಗಡ ಪೆದ ಅವಶ್ಯ ಇಲ್ಲ, ಖಾಲಿ ಭೂಮಿಕೂ ಕಂದಾಯ ನಿರುಕು ಮಾಡುವ ಅನಗೊಂಡು ಖುಷ್ಕಿ ಕಂದಾಯ ನಿರುಕು ಮಾಡೋಣ ಅವು ಅಣುಚಿ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷಗಳನ್ನು ಕೊಡಂದೆರ ಬಾಂಡ್ ಗಣಪತಿ ತಕ್ ಬಂದಿತ್ತು. ಕೃಷಿಕಂಕ್ ಎಲ್ಲಾ ಬ್ಯಾಂಕ್ಗಳು ಸಾಲ ಸೌಲಭ್ಯ ಕೊಟ್ಟು ಅನ್ನಕ್ಕೆ ಅವಕಾಶ ಮಾಡಿಕೊಡಿಕೊಂಡು ಕಿಸಾನ್ ಸನ್ಮಾನ್ ಯೋಜನೆ ನಡೀಲಿ ಎಲ್ಲಾ ಕೃಷಿಕಂಕು ಸಾಲ ಕಿಟ್ಟಿಯಂಡಿಲ್ಲ. ಕೊಡಗು ಜಿಲ್ಲೆಯಲ್ಲಿ ಪಟ್ಟೆದಾರಂಗಡ ಪೆದತ್ ಭೂಮಿ ಇಪ್ಪ ಅಯ್ಯಂಗ ಮರಣ ಪಟ್ಟಪಿಂಜ ಕುಟುಂಬತ್ರ ಪೆರಿಯ ಇಂಗಳ ಪಟ್ಟೆದಾರಂಗಳಾಯ್ತು ಮಾಡೋಣ ಅಣುಚಿ. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣ ಇಲಾಖೆ ಕೂಡ ನನಗೆ ಬೋರೆ ಬೋರೆ ಸಂಸ್ಥೆ ಆದನಲ್ ವಿಶ್ವ ಕ್ಯಾನ್ಸರ್ ಜಾಗೃತಿ ನಾಳು ಪಿಂಜ ಸಪ್ತಾಹ ಕಾರ್ಯಕ್ರಮತ್ರ ಮಾರಿಪತ್ ಜಿಲ್ಲಾ ಪಂಚಾಯತ್ ಸಿಇಒ ಅಯ್ಯಂಗಳ ಕೊರೋಕಾರಿಕೆಯಲ್ಲಿ ಬಣ್ಣೆ ತಪಾಸಣೆ ಪಿಂಜ ಅರಿವು ಕಾರ್ಯಕ್ರಮ ಮಡಿಕೇರಿಯ ಜಿಲ್ಲಾ ಆಸ್ಪತ್ರೆಯಲ್ಲಿ ನಡೆದಿತ್ತು. ಕಾರ್ಯಕ್ರಮಕ್ಕೆ ಮೊಳಿಯಿಟ್ಟಿದ ತಕ್ಪರಂದ ಜಿಲ್ಲಾಧಿಕಾರಿ ಇಕ್ಕತ್ರ ಜೀವನ ಶೈಲಿ ಕೃತಕ ಕಲರ್ ಭರತ ತಿಂಡಿನ ತಿಂಬ ಪಿಂಜ ಪ್ಲಾಸ್ಟಿಕ್ ಪ್ಲೇಟ್ ಕಪ್ಪಲು ಬಿಸಿಯಾನ ಊಣು ತೀನಿ ತಿಂಬ ಪಿಂಜ ಪೊಗೆ ಬಲಿಪ್ಪನಗೊಂಡು ಕ್ಯಾನ್ಸರ್ ಬಪ್ಪ ಸಾಧ್ಯ ಉಂಡು ಆನಗುಂಡು ಇದನ್ನ ತಡಪಕ್ಕ ನಲ್ಲ ಪಣ್ಣು ತರಕಾರಿ ಊಣು ತೀನಿನ ಬಳಸೊಂಡು ಆಪಚ್ಚಕ್ಕೂ ಮನೆಯಲ್ಲೇ ತಯಾರು ಮಾಡಿದ ಆಹಾರನ ತಿಂಗೊಂಡು ಈನಗುಂಡು ಕ್ಯಾನ್ಸರ್ ಬಪ್ಪನ ತಡಕೊಲು. ಈ ಕಾಯಿಲೆಗೆ ದಾರು ಬೊತ್ತುವ ಅವಶ್ಯ ಇಲ್ಲ ಎಂದಣುಚಿ. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಡೀನ್ ಕಳ್ಳುಚಂಡ ಕಾರ್ಯಪ್ಪ ತಕ್ ಬಂದಿತ್ತು ಎಲ್ಲಾ ವಿಭಾಗತ್ತೂ ಕ್ಯಾನ್ಸರ್ ಕಾಯಿಲತ್ನ ಕಂಡುಪಿಡಿಚತೆಯಂಗಿ ಇಲ್ಲೆಂಗಿ ರೋಗತ್ರ ಲಕ್ಷಣ ಕಂಡು ಬಾತೆಯಂಗಿ ಅಯ್ಯಂಗಕ್ಕೆ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆಗೆ ರೆಫರ್ ಮಾಡುವ ಪಿಂಜ ಅಯ್ಯಂಗಕ್ಕೆ ಸರ್ಕಾರ ಪಿಂಜ ಇಲಾಖೆಯಿಂದ ಕಿಟ್ಟುವ ಸೌಲಭ್ಯತ್ರ ಮೀದ ಅರಿವಿಕೆ ಕೊಡಪದಲ್ಲತೆ ಕಾಯಿಲಕಾರಕ್ಕೆ ನಲ್ಲ ಊಣು ತೀನಿ ಜೀವನ ನಡ್ತಾಣ ಮೀದ ಅರಿವಿಕೆ ಕೊಡಪಾಂದಿ. ಕೊಡಗು ಜಿಲ್ಲೆಯಲ್ಲುಳ್ಳ ಮೊರಾರ್ಜಿ ದೇಸಾಯಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಏಕಲವ್ಯ ಅಟಲ್ ಬಿಹಾರಿ ವಸತಿ ಸ್ಕೂಲ್ ಆರನೇ ಕ್ಲಾಸ್ಗೆ ಕೂಡುವಕ್ಕೆ ಅರ್ಜಿ ಹಾಕಿತು. ಜಿಲ್ಲೆಯಲ್ಲಿ 5ನೇ ಕ್ಲಾಸಲ್ಲಿ ಓದಿಯನ್ನುಳ್ಳ ಮಕ್ಕ ಇದೇ 20 ದಂಡಾಂಡಗಳಲ್ಲಿ ಅರ್ಜಿ ಒಪ್ಪುಚೂಡಲು ಮಾರ್ಚ್ 20 ಪರೀಕ್ಷೆ ನಡಪಂದು ಗೊತ್ತಾಯಿತು. ದಂಡಾಯತ 21-22 ಸಾಲರ ದಂಡನೆ ಪಿಯುಸಿ ಕಾಲತ್ರ ಪರೀಕ್ಷೆ ಏಪ್ರಿಲ್ 16 ಮೇ 6 ನಡಪಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅರಿಚಿಟ್ಟಿತು. ಭಾರತ ಜೂನಿಯರ್ ಕಿಣ್ಣ ಮಕ್ಕಳ ಹಾಕಿ ಶಿಬಿರಕ್ಕೆ ಕೊಡಗು ಜಿಲ್ಲೆಯ ಚಂದೂರ ಬಿ ಪೂವಣ್ಣ ಮೇಚಂಡ ಚಿರನ್ ಮೇದಪ್ಪ ಪಿಂಜ ಕುಪ್ಪಂಡ ಭುವಿನ್ ಕುಶಾಲಪ್ಪ ಆಯ್ಕೆಯಾಯಿತು. ತಂಡತ್ರ ಕೋಚ್ ಆಯಿತು ಜಿಲ್ಲೆಯ ಬೊಳ್ಳೆಪಂಡ ಜೆ ಕಾರ್ಯಪ್ಪ ಆಯ್ತುಂಡು ಆಯ್ಕೆ ಆನೆಯಂಗೆ ಇದೇ 12 ವರದಿ ಮಾಡಿ ಉಂಡು. ಮಹಾರಾಷ್ಟ್ರ ಪೂನಾತ್ ಇಕ್ಕಾಯ್ತು ನಡೆದ ವರ್ಲ್ಡ್ ಅಸೋಸಿಯೇಷನ್ ಆಫ್ ಕಿಕ್ ಬಾಕ್ಸಿಂಗ್ ಆರ್ಗನೈಸೇಷನ್ ಏರ್ಪಾಡು ಮಾಡಿತ್ತಿಂಜ ಚಾಂಪಿಯನ್ಶಿಪ್ ಮೂಲತಃ ಬಾಳಲೆ ಕಾರಳಾನ ಇಕ್ಕ ಮೈಸೂರ ಊಟಗಳಲ್ಲಿ ವಾಸವುಳ್ಳ ಬೋಯ್ತುರ ರೋಶ್ನಿ ಮುತ್ತನ ಹಿಂಗ ಪೊನ್ನೂರ ಪದಕ ಪಡೆದಿತ್ತು. ನಾಪೋಕ್ಲು ವಿಭಾಗದ ಪತ್ತಾಂಗು ಅವರ ಕಿಡ್ನಿ ಕಾಯಿಲೆ ಕಾರ ಡಯಾಲಿಸಿಸ್ ಮಾಡಿಯೋಕೆ ಮಡಿಕೇರಿ ವಿರಾಜ್